ನಾವು ಭತ್ತದ ಬೀಜ ಬೆಳೆಸೋದ್ರ ಬಗ್ಗೆ ನಾನು ಮಾಹಿತಿ ಹೇಳ್ತೀನಿ. ನಾವು ಫಸ್ಟ್ ಬಂದ್ಬಿಟ್ಟು ಅದರಲ್ಲಿ ಮೂರು ಬೀಜ ಬರ್ತಾವೆ ಸರ್. ಮೂರು ಬೀಜ ಅಂದ್ರೆ ಮೂರು ಟೈಪು ಗಂಡು ಬರ್ತೈತಿ, ಒಂದು ಟೈಪು ಹೆಣ್ಣು ಬರ್ತದೆ ಸರ್. ಅದ್ರಾಗೆ ಹೆಣ್ಣು ಚಿಲ್ಕಿಂತೇವೆ, ಹೆಣ್ಣು ಅಂದ್ಮೇಲೆ ಮೂರು ನಾಲ್ಕು ಮಡಿ ಮಾಡ್ತೇವೆ, ಅದ್ರೊಳಗೆ ನಾಲ್ಕು ಮಡಿ ಒಳಗೆ ಮೂರು ಗಂಡು ಚೆಲ್ತೇವೆ ಬೇರೆ ಬೇರೆ ಬೇರೆ ಬೇರೆ. ಆಮೇಲೆ ಒಂದು ಹೆಣ್ಣು ಚೆಲ್ತೇವೆ ಸರ್, ಅದನ್ನ ಹೆಣ್ಣು ಬೇರೆ ಚೆಲ್ಲಿ ಆ ಚೆಲ್ಲಿ ಆದ್ಮೇಲೆ ಅದಕ್ಕೆ ಕ್ಲೀನ್ ಬೆಳೆಸ್ತೇವೆ. 25 ದಿನ ತನಕ ಕ್ಲೀನ್ ಬೆಳೆಸ್ತೇವೆ ಸರ್. 25 ದಿನ ಆದ್ಮೇಲೆ ಅದನ್ನ ಪೂರ್ತಿ ಹೊಲ ಎಲ್ಲ ಒಂದ್ ಸ್ವಲ್ಪ ಕ್ಲೀನ್ ಆಗ ರೊಳ್ಳಿ ಮಾಡ್ಕೊಂಡ್ಬಿಟ್ಟು ಎಲ್ಲ ಲೆವೆಲ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗ ಫಸ್ಟ್ ಸರ್ ಗಂಡಸ್ತಾವೆ, ಲೈನ್ ಮಾಡ್ತಾವ ಸರ್. ಒಂದು ದಾರ ತಗೊಂಡು ಅದಕ್ಕೆ ಕೆಂಪುದು ಹಸಿರು ನೀಲಿ ಸರ್, ಅದಕ್ಕೆ ಆತರ ಮೂರು ಅದನ್ನ ಅಲ್ಲೇದಲ್ಲಿ ಅಲ್ಲೇದಲ್ಲಿ ಗುರ್ತು ಮಾಡಿರ್ತೇವೆ ಹಗ್ಗಕ್ಕೆ ಸರ್, ಹಗ್ಗಕ್ಕೆ ಗುರ್ತು ಮಾಡಿರ್ತೇವೆ. ಆ ಗುರ್ತಿನ ಪ್ರಕಾರ ಒಂದು ಹೆಣ್ಣು ಒಂದು ಗಂಡು ಮತ್ತೊಂದು ಗಂಡು ಮತ್ತೊಂದು ಗಂಡು ಮೂರೇನು ಚೆಲ್ಲಿತಾವಲ್ಲ ಸರ್, ಮೂರನ್ನು ಬಿಟ್ಟು ಬಿಟ್ಟು ಹಚ್ಬೇಕು, ಒಂದಾದ್ಮೇಲೆ ಒಂದಾದ್ಮೇಲೆ ಒಂದದ್ನ. ಆ ತರನ ನಾವು ಅವ್ರಿಗೆ ಲೇಬರ್ಸ್ಗಳಿಗೆ ಅವ್ರಿಗೆ ಅದೇ ಕಲರ್ ನಾವು ಇದನ್ನ ಹಾಕಿರ್ತೇವೆ, ಆ ಗುಂಡಿ ಒಳಗೆ ಅದ್ ಕಲರ್ ಕೊಟ್ಟಿರ್ತೇವೆ. ಆ ಕಲರ್ ದಾರಕ್ಕೆ ಅದೇ ಕಲರ್ ಅವ್ರು ಅಗಿ ಇಡ್ಕೊಂಡಿರ್ತಾರ, ಅದೇ ಕಲರ್ ಹಚ್ಕೊಂತ ಹೋಗ್ಬೇಕು. ಅದಕ್ಕೆ ಅವ್ರವ್ರು ಹಚ್ಕೊಂತ ಹೋಗ್ಬಿಟ್ಟು ಆಮೇಲೆ ಒಂದ ಲೈನ್ ಇತ್ತ ಒಂದ್ ಲೈನ್ಗೆ ನಾಲ್ಕಡಿ ಅಂತರ ಇರ್ತದೆ ಸರ್, ನಾಲ್ಕಡಿ ಅಂತರ. ಅದ್ರೊಳಗೆ ಹೆಣ್ಣು ಹಚ್ಬೇಕು ಸರ್, ಹೆಣ್ಣು ಬೇರೆ ಚೆಲ್ಲಿರ್ತೇವೆ, ಅದನ್ನ ವಚನ ಹೆಣ್ಣು ಹಚ್ಕೊಂತ ಹೋಗ್ತಾರ, ವಚನ ಗಂಡು ಹಚ್ಕೊಂತ ಹೋಗ್ತಾರ ಸರ್. ಅದನ್ನ ಹಚ್ಬಿಟ್ಟು ಆಮೇಲೆ ಹಚ್ಚಿ ಅದನ್ನ ಕ್ಲೀನ್ ಆಗ ಬೆಳೆಸೋದ್ರ ಬಗ್ಗೆ ಹೇಳ್ತಾನೆ ಸರ್. ಅದನ್ನ ನೀರು ಒಂದ್ ಸ್ವಲ್ಪ ಕಮ್ಮಿ ಮಾಡ್ಬೇಕು, ನೀರು ಕಂಟ್ರೋಲ್ ಇದ್ರೆ ಚೆನ್ನಾಗ್ ಬರ್ತದೆ ಅದು ಭತ್ತ. ಅದು ಆನಂತರ ಹಚ್ಬಿಟ್ಟು ಒಂದು ಆರ್ ಹತ್ತು ದಿನ ಆದ್ಮೇಲೆ ಅವ್ರಿಗೆ ಅದಕ್ಕೆ ಕಳೆನಾಶಕ ಅಂತಂದು ಕೊಡ್ತೇವೆ ಸರ್. ಅದ್ ಕೊಡ್ಲೇಬೇಕು, ಯಾಕಂದ್ರೆ ಇಲ್ಲಿ ಹುಲ್ಲು ಆಗ್ತೈತಿ ಬಹಳ, ಹಂಗಾಗಿ ಅದ್ ಕಳೆನಾಶಕ ಹಾಕ್ತೇವೆ ಒಂದ್ ಆರ ಆದ್ಮೇಲೆ. ಅನಂತರ ಪ್ರತಿ ಏನು 15 ದಿನಕ್ಕೊಮ್ಮೆ ಅದಕ್ಕೆ ಇದು ರಾಸಾಯನಿಕ ಗೊಬ್ಬರ ಕೊಡ್ತೇವೆ, ಗೊಬ್ಬರ ಕೊಟ್ಬಿಟ್ಟು ಆಮೇಲೆ ಅದು ಅದಾದ್ಮೇಲೆ ಒಂದು ಒಂದು ಹಂತ ಬಂದ್ಮೇಲೆ ಅದಕ್ಕೆ ಔಷಧಿ ಸಿಂಪರಣೆ ಮಾಡ್ತೇವೆ, ಮಾಡ್ಲೇಬೇಕು. ಯಾಕಂದ್ರೆ ಅದು ಸೀಡ್ಸ್ ಹೋಗೋ ಭತ್ತ, ಅದು ನಾವು ಬೆಳೆದ್ಬಿಟ್ಟು ಇನ್ನೊಬ್ರಿಗೆ ಭತ್ತ ಬೀಜ ಕೊಡ್ತೇವೆ, ಆತರ ರೈತರಿಗೆ ಅದು ಇದಾಗದು. ಆಮೇಲೆ ಅದನ್ನ ಆಗ್ಬಿಟ್ಟು ಫಸ್ಟ್ ಆಮೇಲೆ ಅದಕ್ಕೆಲ್ಲ ವಡಿ ಹೊಂಟ ಮೇಲೆ ಅದನ್ನ ಹಗ್ಗ ತಗೊಂಡು ನಾವು ಲೇಬರ್ಸ್ ನಾವು ಸೇರಿಕೊಂಡು ಒಂದ್ರದ ಒಂದು ಕೂಡಿಸ್ಬೇಕು ಸರ್. ಅದು ಕೂಡಿಸಿದ್ರೆ ಗಂಡು ಗಂಡು ಹೆಣ್ಣು ಕೂಡಿಸಿದ್ರೆ ಸ್ಪರ್ಶ ಆದ್ರೆ ಅದು ಭತ್ತ ಆಗ್ತದೆ ಸರ್, ಇಲ್ಲಾಂದ್ರೆ ಹೆಣ್ಣು ಭತ್ತ ಆಗದೇ ಇಲ್ಲ, ಜಳ್ಳಾಗಿ ಹೋಗ್ಬಿಡ್ತೈತೆ. ಹಂಗಾಗಿ ಅದಕ್ಕೆ ಕರೆಕ್ಟ್ ಆಗಿ 15 ದಿನ ಹಗ್ಗ, ಪ್ರತಿ ದಿನ ಹಗ್ಗ ಎಳಿಬೇಕು ಸರ್. ಬೆಳಗ್ಗೆ 12 ಗಂಟೆ ಇದ್ದ 1 ಗಂಟೆ ತನಕ ಎಳಿಬೇಕು ಸರ್. ಬಿಸಿಲಲ್ಲಿ ಸರ್, ಅದು ಬಿಸಿಲಲ್ಲಿ ಹೇಳಿದ್ರೆ ಪುಡಿ ಇರ್ತದ ಸರ್, ಅದು ಗಂಡಿನ ಪುಡಿ ಆ ಹೆಣ್ಣಿನ ಮೇಲೆ ಸ್ಪರ್ಶ ಆಗ್ಬೇಕು. ಆ ಸ್ಪರ್ಶ ಆದಾಗ ಅದು ಭತ್ತ ಆಗ್ತದೆ ಸರ್, ಇಲ್ಲಾಂದ್ರೆ ಜಳ್ಳ ಆಗ್ಬಿಡ್ತದೆ, ಗಟ್ಟಿ ಆಗಲ್ಲ ಕಾಳು, ಜಳ್ಳ ಆಗ್ಬಿಡ್ತದೆ. ಹಂಗಾಗಿ ದಿನ 12 ಗಂಟೆ ಇದ್ದ 1 ಗಂಟೆ ತನಕ ಒಂದು ಇದ್ರಾಗ ಒಂದು 8 ಸತಿ ಎಳಿಬೇಕು ಸರ್. ಒಂದು ಮಡಿ ಐತೆ, ಆ ಮಡಿಯಾಗ 8 ಸತಿ ಎಳಿಬೇಕು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಇದು ನೀವು ಸಸಿಗಳು ಹೆಂಗೆ ಜಮೀನಲ್ಲೇ ನರ್ಸರಿ ಮಾಡ್ಕೊಂತೀರಾ ಇಲ್ಲ ಟ್ರೈ ಮುಖಾಂತರ? ಹ್ಮ್ ಸರ್, ನಾವು ಜಮೀನಲ್ಲೇ ನರ್ಸರಿ ಮಾಡ್ಕೊಂತ ಸರ್. ಮಡಿ ಮಾಡಿಬಿಟ್ಟು ಮಡಿ ಮಾಡಿಬಿಟ್ಟು ಆ ಮಡಿ ಒಳಗೆ ಮೂರು ನಾಲ್ಕು ಟೈಪ್ ಸರ್, ಅದು ಒಂದ್ ಹೆಣ್ಣು ಇನ್ನು ಮೂರು ಗಂಡು ಸರ್. ಅದು ಬೇರೆ ಬೇರೆ ಚಿಲ್ಕೇಬೇಕು, ಅವನ್ನ ಚಿಲ್ಕೆಯಿಂದ ಅದನ್ನ ಹಚ್ಚಕ್ಕರ್ನು ಹಂಗ ಕೂಡಿಸಿ ಹಚ್ಚಂಗಿಲ್ಲ ಸರ್, ಬೇರೆ ಬೇರೆನೆ ಹಚ್ಬೇಕು ಅದನ್ನ. ಅದನ್ನ ನಾವು ಹಂಗೆ ತಗೊಂಬಂದ ಅವ್ರ ಯಾರು ಒಂದು ಅದೇ ಗುಂಡಿ ಕಲರ್ ಕೊಟ್ಟಿರ್ತಾವ ಸರ್, ಅವ್ರಿಗೆ ಆ ಮಡಿಯೇ ಅಲ್ಲಿ ಒಂದ್ ಕಲರ್ ಸಿಗಿಸಿರ್ತಾವ ಬಾವುಟನ, ಅದನ್ನ ತಗೊಂಬಂದ್ ಅವ್ರಿಗೆ ಕೊಡ್ಬೇಕು, ಅವರೇ ಮಿಕ್ಸ್ ಮಾಡಂಗಿಲ್ಲ ಸರ್. ಹಂಗಾಗ್ಬಿಟ್ಟು ಅದು ಬಹಳ ಸ್ವಲ್ಪ ಕಷ್ಟ ಐತಿ ಮಾಡೋದು, ಎಲ್ಲ ರೈತರು ಮಾಡಕ್ ಆಗಲ್ಲ, ಬಹಳ ಕಷ್ಟಪಟ್ಟು ಮಾಡ್ಬೇಕು. ಅದು ಮಾಡಿದಾರ ನಮ್ ರೈತರು, ನಮ್ಮ ಊರಲ್ಲಿ ಎಲ್ಲ ಚೆನ್ನ ಮಾಡಿದಾರ. ಅದು ಸ್ವಲ್ಪ ಕಷ್ಟ ಐತಿ, ಆದ್ರೂ ಲಾಭನ ಅಷ್ಟೇ ಐತಿ. ಹಂಗಾದ್ಮೇಲೆ ಅದು ಒಡೆಯಾಟ ಮೇಲೆ ಆತರ ಒಂದು 15 ದಿನ ಎಳಿತೇವೆ. ಎಳೆದಾದ್ಮೇಲೆ ಪೂರ್ತಿ ಕೆಂಪಾದಾಗ ಗಂಡು ಕೊಯ್ಬೇಕು ಸರ್. ನಾವು ಆ ಗಂಡು ಭತ್ತ ಐತಲ್ಲ ಅದನ್ನ ಕೊಯ್ದು ಬಿಡ್ಬೇಕು, ನಾವು ಲೇಬರ್ ಹಚ್ಚಿ ಕೊಯ್ಸ್ಬೇಕು ಅದನ್ನ. ಲೇಬರ್ ಹಚ್ಚಿ ಮಿಷಿನ್ ಇಲ್ಲಿ ಮಾಡಕ್ ಆಗಲ್ಲ ಸರ್, ಲೇಬರ್ ಹಚ್ಚಿ. ನಾನು ಒಂದು 4 ಎಕರೆ ಸಿಸ, 4 ಎಕರೆ ಒಳಗೆ ನಾನು ಲೇಬರ್ ನೆಟ್ಟು ನಾವು ಎಲ್ಲ ಕಷ್ಟಪಟ್ಟು ಮಾಡಿದ್ವಿ ಸರ್, ಚೆನ್ನಾಗೈತಿ, ಲಾಭ ಚೆನ್ನಾಗೈತಿ. ಅದು ಮಾಡಿಬಿಟ್ಟು ಅದ್ ಕೊಯ್ದು ಆಮೇಲೆ ಇದು ಎಣ್ಣೆಗೆ ಐತಲ್ ಸರ್, ಅದನ್ನ ಮಿಷಿನ್ ಇಲ್ಲಿ ಕೊಯ್ಸ್ಬೋದು. ಆಮೇಲೆ ಅದ್ ಪೂರ್ತಿ ಮಿಷಿನ್ ಇಲ್ಲಿ ಕೊಯ್ಸಲ್ಲ ಸರ್, ಕೊಯ್ಸ್ಬಿಟ್ಟು ಒಣಗಿಸಿ ಲೋಡ್ ಮಾಡಿ ಕಳ್ಸಕ್ ಸರ್, ಬೀಜ ಕಂಪ್ನಿ ಕಳಿಸ್ತೇವೆ. ಬೈಯರ್ ಕಂಪನಿ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ ಹೇಗೆ ಅಂದ್ರೆ? ನಾವು ಅಂದ್ರೆ ನೀವು ಇಷ್ಟು ಮಾಡಿಕೊಡಿ ನಾನು ತಗೊಳ್ತೀವಿ ಮತ್ತೆ ಅಂತ ಹೇಳಿರ್ತಾರೆ. ಇದಕ್ಕೆ ಅವರು ಮತ್ತೆ ಬಂದು ಇದು ನೋಡ್ತಾ ಇರ್ತಾರ ಅವಾಗ ಅವಾಗ ಹೆಂಗೆ ಆಗಿದೆ ಏನು ಅಂತ ಹೇಳಿ ನಿಮ್ಗೆ ಸಲಹೆ ಎಲ್ಲ ಕೊಡ್ತಾ ಇರ್ತಾರ ನೋಡ್ತಾ ಇರ್ತಾರ? ಹ್ಮ್ ಸರ್, ಅದು ಅಚ್ಚದ ಹಿಡಿದು ಕೊಯ್ಯ ತನಕನು ಬಂದು ಸಲಹೆ ಕೊಡ್ತಾರ ಸರ್ ಅವ್ರು ಈ ತರ ಮಾಡಕ್ಕು. ನಾವು ಬೈಯರ್ ಕಂಪನಿ ಅವ್ರು ಮಾಡಿದೀವಿ ಸರ್, ಅವರು ಎಲ್ಲ ಬಂದು ನಿಂತಿದ್ದು ವಾರ ವಾರ ಬರ್ತಾರ ಸರ್, ಅಚ್ಚಕರ ನಿಂತಿದ್ದು ಹಚ್ಚಿಸೋದ್ರು, ಬಟ್ ವಾರ ವಾರ ಬಂದು ಈ ತರ ಮಾಡ್ರಿ ಅಂತ ಹೇಳಿ ಹೋಗ್ತಾರ. ಆ ತರ ನಾವು ಮಾಡ್ತೇವೆ ಸರ್, ಮಾಡಿಬಿಟ್ಟು ಆಮೇಲೆ ಕೊಯ್ದ್ಮೇಲೆ ಅವರೇ ನಾವು ಎಲ್ಲ ಒಣಗಿಸಿ ತುಂಬಿ ಕೊಡ್ತೇವೆ ಸರ್, ಲೋಡ್ ತಗೊಂಡು ಹೋಗ್ತಾರ ಸರ್. ಅದು ಒಂದ್ ಕ್ವಿಂಟಾಲ್ಗೆ 13,500 ರೂಪಾಯಿ ಸರ್, ಅದು ಒಂದ್ ಕ್ವಿಂಟಾಲ್ಗೆ ಬಹಳ ಲಾಭ ಚೆನ್ನಾಗಿದೆ ಸರ್. ಅದು ಏನಲ್ಲ ಅಂದ್ರೆ 8ರಿಂದ 10 ಕ್ವಿಂಟಲ್ ಬೆಳಿಬಹುದು ಸರ್ ಎಕರೆ. ಹೌದು ಸರ್, ಚೆನ್ನಾಗಿತ್ತು ಲಾಭ ಅಂದ್ರೆ ಅದು ಬ್ಯಾಸ್ಗೆಲ್ಲ ಅಷ್ಟೇ ಸರ್ ಬೆಳೆಯೋದು, ಮಳೆಗಾಲದಾಗ ನಾವು ಬೆಳೆದೇವಿ ಸರ್. ಇದು ಎಷ್ಟು ವರ್ಷ ತಾವು ಬೀಜೋತ್ಪಾದನೆ ಕಾರ್ಯಕ್ರಮ ತಗೊಂಡಿದ್ರಿ? ಈಗ ಸರ್ 2 ವರ್ಷದ ಮಾಡ್ತಾ ಇದೇವಿ. ಮೊದಲು ಇದು ಮಾಮೂಲು ನಾಟಿನ ಮಾಡಿದ್ವಿ ಸರ್, ಈಗ ಅವರೆಲ್ಲ ಬಂದ್ಬಿಟ್ಟು ಮಾಡಿ ಚೆನ್ನಾಗಿದೆ, ಸ್ವಲ್ಪ ನಿಮಗೆ ಲಾಭ ಆಗುತ್ತೆ, ಆಮೇಲೆ ಚೆನ್ನಾಗಿ ರೈತರಿಗೂ ಒಳ್ಳೆ ಲಾಭ ಐತಿ, ನಿಮ್ಮಿಂದ ಇನ್ನೊಬ್ರು ಮಾಡ್ಕೊಂಡ್ರೆ ಅವ್ರಿಗೂ ಒಳ್ಳೆ ಲಾಭ ಆಗತಿ ಮಾಡ್ರಿ ಅಂತ ಹೇಳಿ ಸ್ವಲ್ಪ ಜನ ಫಸ್ಟ್ ಮಾಡ್ತಿದ್ರೆ ಆಮೇಲೆ ನಾವೆಲ್ಲ ಮಾಡಕತಿ ಮಾಡ್ತೀವಿ. ಈಗ ನಿಮ್ಮ ಪರಿಸರದಲ್ಲಿ ಎಷ್ಟು ರೈತರು ಅನುಸರಿಸ್ತಾ ಇದಾರೆ ಈ ಭತ್ತದ ಒಂದು ಬೀಜೋತ್ಪಾದನೆ ಕಾರ್ಯಕ್ರಮ? ಸರ್, ಈಗ ಸುಮಾರು ಏನಲ್ಲ ಅಂದ್ರೆ ಒಂದು 60-70 ಜನ ಮಾಡ್ತಾ ಇದಾರೆ ಸರ್, ಮಾಡ್ತಾರೆ ಹಿಂಗಾರಿ ಮಾಡ್ತಾರೆ ಸರ್. ಇದು ಬರೋದು ಯಾವಾಗ? ಈಗ ಕಟಾವಿಗೆ ಬರ್ತದೆ ಯಾವಾಗ? ಈಗ ಹಾಕಿದ್ರೆ ಕಟಾವಿಗೆ ಬರೋದು ಯಾವಾಗ ಸರ್? ನಾವೀಗ ಅದೇ ಹಾಕ್ತೇವೆ ಸರ್, ಅವಾಗ ಡಿಸೆಂಬರ್ ಸರ್, ಡಿಸೆಂಬರ್ಗೆ ಕಟಾವ್ ಮಾಡ್ತೀವಿ. ಡಿಸೆಂಬರ್ಗೆ ಕಟಾವ್ ಮಾಡಬಹುದು ಡಿಸೆಂಬರ್. ಆಮೇಲೆ ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ ಇದರಲ್ಲಿ? ಸರ್, ಮಳೆ ಜಾಸ್ತಿ ಆದ್ರೆ ಒಂದ್ ಸ್ವಲ್ಪ ಜಳ್ಳ ಆಗ್ತದೆ ಸರ್, ಹಂಗಾಗಿ ಮಳೆ ಹಂಗಾಗಿ ಮುಂದೆ ಮುಂಗಂಡ ಹಚ್ತಾರ ಸರ್ ಅದನ್ನ, ಹಂಗಾಗಿ ಒಂದ್ ಸ್ವಲ್ಪ ಜಲ್ದಿ ಹಚ್ಚಿ ಅದು ಮಳೆ ಬರೋದ್ರೊಳಗೆ ಕೊಯ್ತೇವೆ ಸರ್. ಈಗ ಅಕಾಲಿಕ ಮಳೆ ಅದು ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ ಅಲ್ವಾ ಸರ್, ಅದು ಪ್ರಕೃತಿ ಮುಂದೆ ನಾವೇನು ಮಾಡಕ್ ಆಗಲ್ಲ. ತೋಟಗಾರಿಕೆ ಬೆಳೆ ಆಗಿರ್ಬೋದು ಇಲ್ಲ ಕೃಷಿ ಬೆಳೆ ಆಗಿರ್ಬೋದು, ಅಕಾಲಿಕ ಮಳೆ ಬಂದ್ರೆ ಅದು ಸಮಸ್ಯೆ ಆಗುತ್ತೆ. ಮತ್ತೆ ಈಗ ಇದರಲ್ಲಿ ತಾವು ಮತ್ತೆ ಏನೇನು ಈಗ ನೀರು ಒಂದು ನಿರ್ವಹಣೆ ಆಗ್ಲಿ, ಕಳೆಗಳನ್ನು ತೆಗೆಯೋದಾಗ್ಲಿ, ಗೊಬ್ಬರದ ಒಂದು ನಿರ್ವಹಣೆ ಆಗ್ಲಿ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಕಳೆನೂ ಕಮ್ಮಿ ಸರ್, ಇದು ಲೈನ್ ಮಾಡಿರ್ತಾವ, ಲೈನ್ ಹಚ್ಚಿರ್ತವೆ, ಕಳೆ ಅಷ್ಟೇನಾಗಲ್ಲ, ಏನಾಗ ಸ್ವಚ್ಛ ಇರ್ತೈತಿ. ಆಮೇಲೆ ಇದು ಗೊಬ್ಬರನು ಅಷ್ಟೇನಿಲ್ಲ ಸರ್, ಇದಕ್ಕೆ ಗೊಬ್ಬರನು ಕಮ್ಮಿನೇ, ಇದು ಕಮ್ಮಿನೇ, ಬಟ್ ಏನು ಲೇಬರ್ಸ್ ಹಗ್ಗ ಎಳಿತಾವಲ್ಲ ಸರ್, ಅದು ಒಂದ್ ಸ್ವಲ್ಪ ಅದನ್ನ ಬಿಟ್ರೆ ಏನ್ ಮಾಮೂಲಿ ಏನ್ ಬೆಳಿತಾವಲ್ಲ ಸರ್, ಅದೇ ಟೈಪ್ ಇದು, ಅದನ್ನ ಬಿಟ್ರೆ ಏನಲ್ಲ ಸರ್. ಮಾಮೂಲಿ ಹಗ್ಗ ಇದು ಮಾಡಿಸೋದಂದ್ರೆ ಹಗ್ಗ ಮಾಡಿಸೋದೊಂದು ಗಂಡು ಭತ್ತ ಕೊಯ್ತಾವಲ್ಲ ಅದು ಒಂದು ಸರ್, ಅದೊಂದ್ ಅದನ್ನ ಬಿಟ್ರೆ ಮತ್ತೆಲ್ಲ ಏನ್ ಕೆಲಸ ಮಾಮೂಲಿ ಸರ್. ಇದು ಗಂಡು ಭತ್ತ ಕೊಯ್ದು ಪ್ರತ್ಯೇಕವಾಗಿ ಒಣಗಿಸ್ಬೇಕಾ ಅದಕ್ಕೆ? ಪ್ರತ್ಯೇಕವಾಗಿ ಅದನ್ನೇ ಬೇರೆ ಒಣಸಿ ಅದನ್ನ ಬೇರೆ ಅವ್ರು ಒಯ್ಯಲ್ಲ ಸರ್, ಅದು ಮಾರ್ಕೆಟಿಗೆ ಕೊಡ್ತೇವೆ, ಅವ್ರು ಒಯ್ಯದ್ ಬರೀ ಹೆಣ್ಣು ಭತ್ತ ಸರ್ ಅಷ್ಟೇ ಒಯ್ಯದ್, ಅದು ಮಾರ್ಕೆಟಿಗೆ ಮಾರ್ತೇವೆ ನಾವು. ಜೊತೆಗೆ ಈಗ ನಮ್ಮ ರಾಜ್ಯ ಸರ್ಕಾರದ ಬೀಜ ನಿಗಮ ಅಂತ ಹೇಳಿದಾವಲ್ಲ, ಅವ್ರು ಕೂಡ ತಮ್ಗೆ ಏನಾದ್ರೂ ಹೇಳಿದ್ರ ಈ ತರ ಮಾಡ್ಬೇಕು ಅಂತಂತೇಳಿ? ಹ್ಮ್ ಸರ್, ಅವರು ಭೇಟಿ ಕೊಟ್ಟು ಹೇಳಿದ್ರೆ ಸರ್ ಈ ತರ ಮಾಡ್ರಿ, ನಿಮಗೆ ರೈತರಿಗೆ ಲಾಭನ ಆಕತಿ, ಆಮೇಲೆ ಬೇರೆ ರೈತರಿಗೂ ನೀವು ಬೆಳೆದು ಕೊಟ್ಟಿ ಅವ್ರಿಗೂ ಒಂದು ಉಪಯೋಗ ಆಕತಿ ಮಾಡ್ರಿ ಅಂತ ಹೇಳಿದ್ರು ಸರ್. ಇದಂದನೆ ಈಗ ತಾವು ಹೇಳ್ತಾ ಇದ್ರಿ ಬಾಯರ್ ಕಂಪನಿಯ ಒಂದು ಒಡಂಬಡಿಕೆಯಿಂದ ಮಾಡ್ತಾ ಇದ್ರಿ, ಮತ್ತೆ ಬೇರೆ ಕಂಪನಿಯವರು ಮೆಹಿಕೋ ಮತ್ತೆ ಬೇರೆ ಬೇರೆ ಬೇರೆ ಅವರೆಲ್ಲ ಬೇರೆ ಬೇರೆ ಕಡೆ ಮಾಡಿದಾರೆ ಸರ್, ನಮ್ ಕಡೆ ಬಾಯರ್ ಕಂಪನಿ ಮಾಡ್ತಾ ಇದ್ರು. ಇದ್ರ ಬಗ್ಗೆ ತರಬೇತಿ ಏನಾದ್ರು ಕೊಟ್ರ ನಿಮ್ಗೆ ಮೊದ್ಲು? ಹಾ ಸರ್, ಇದ್ರ ಬಗ್ಗೆ ಫಸ್ಟ್ ತರಬೇತಿ ಕೊಡ್ರಿ, ಈ ತರ ಬೆಳಿಬೇಕು ಎಲ್ಲ ಹೇಳಿದ್ರು ಸರ್, ಬಂದು ಈ ತರ ಮಡಿ ಮಾಡ್ರಿ, ಈ ತರ ಮಡಿ ಮಾಡಿ ನೀವು ಫಸ್ಟ್ ಎಲ್ಲ ರೆಡಿ ಮಾಡ್ಕೇಳ್ರಿ, ಆಮೇಲೆ ಈ ತರ ಕಿತ್ತು ಫಸ್ಟ್ ಇದನ್ನ ಗಂಡು ಹಚ್ಬೇಕು ಆಮೇಲೆ ಹೆಣ್ಣು ಹಚ್ಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಟದ್ರು. ಆಮೇಲೆ ಅದು ನೀವು ಹಚ್ಬೇಕಾದ್ರೂ ಅವ್ರು ಬಂದು ನೋಡಿದಾರೆ? ಹಾ, ಹಚ್ಬೇಕಾದ್ರೆ ಒಬ್ರು ಕಳಿಸಿರ್ತಾರ ಸರ್, ಇದೇ ತರ ಹಚ್ಚ್ರಿ ಅಂತ, ಈಗ ಫಸ್ಟ್ ಗೆ ಕಳಿಸ್ತಾರ ಸರ್, ಆಮೇಲೆ ನಾವೆಲ್ಲ ಅವ್ರು ಹೇಳಿದಂಗೆ ಮಾಡ್ತೇವೆ. ಏನ್ ಅನ್ಸ್ತದೆ ಇದು ಮಾಮೂಲಿ ಬೆಳೆಯುವ ಭತ್ತಕ್ಕಿಂತ ಇದು ಲಾಭದಾಯಕ ಅನ್ಸುತ್ತಾ ನಿಮ್ಗೆ? ಹಾ ಸರ್, ಮಾಮೂಲಿ ಬೆಳೆಯೋದಕ್ಕೆ ಭತ್ತಕ್ಕಿಂತ ಇದು ಲಾಭ ಸರ್, 13,500 ಅಂದ್ರೆ ಲಾಭ ಚೆನ್ನಾಗಿದೆ ಸರ್. ಇದ್ರಾಗ ಈಗ ಮಾಮೂಲಿ ಖರ್ಚು ಬೆಳೆಯಂಗ ಬೆಳೀತೇವೆ, ಖರ್ಚು ಆಗತ್ತೆ ಆದ್ರೆ ಆದಾಯ ಜಾಸ್ತಿ ಐತೆ ಸರ್. ಇದ್ರ ಕಮ್ಮಿ ಅಂದ್ರೆ ಒಂದು ಎಕರೆಗೆ ಒಂದು 70-80 ರೂಪಾಯಿ ಉಳಿತಾಯ ಮಾಡ್ಬೋದು ಖರ್ಚು ತಗಸ್ತಾನ. ಆಮೇಲೆ ಈಗ ಖರ್ಚು ವೆಚ್ಚಕ್ಕೆ ಬಂದ್ರೆ ಏನ್ ಹೇಳ್ತೀರಾ, ಎಷ್ಟು ಖರ್ಚು? ಮತ್ತೆ ಈಗಾಗ್ಲೇ ಹೇಳಿದಿರಿ ಲಾಭ ಇದರಲ್ಲಿ ಇದೆ, ಯಾಕಂದ್ರೆ ಬೀಜೋತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಲ್ಲಿ ತುಂಬಾ ಲಾಭ ಇದೆ. ಸಾಮಾನ್ಯವಾಗಿ ನಾವೇನ್ ಮನೆಗೆ ಭತ್ತ ಬೆಳ್ಕೊಂತೀವಿ ಅದು ಹೋಲಿಸಿದ್ರೆ ಅಂತ ಹೇಳಿದ್ರಿ, ಆದ್ರೂ ಪ್ರತ್ಯೇಕವಾಗಿ ಹೇಳುವುದಾದರೆ ಇಷ್ಟೇ ಖರ್ಚು ಬರುತ್ತೆ, ಇಷ್ಟು ನಮಗೆ ನಿವಾಳೆ ಲಾಭ ಸಿಗುತ್ತೆ ಅಂತ ಅನ್ನೋದಾದ್ರೆ ಏನು ಸರ್? ಈಗ ಮಾಮೂಲಿ ಭತ್ತ ಮಾಡೋದು ಒಂದು 30,000 ಖರ್ಚು ಬರ್ತದೆ ಸರ್, ಇದು ಒಂದು 10,000 ಎಕ್ಸ್ಟ್ರಾ ಬರ್ತದೆ ಸರ್. ಆಮೇಲೆ ನಿಮಗೆ ಖರ್ಚು ಬರ್ತೈತಲ್ಲ ಈ ಗಂಡು ಭತ್ತ ಮಾಡಿರ್ತಾವಲ್ಲ ಸರ್, ಅದ್ರಾಗ ಖರ್ಚು ಹೋಗ್ಬಿಡ್ತೈತಿ. ಒಂದೇನ್ ಮಾಮೂಲಿ 10,000 ಎಕ್ಸ್ಟ್ರಾ ಬರ್ತೈತಲ್ಲ ಆ ದುಡ್ಡು ಇದ್ರ ಹೋಗ್ಬಿಡ್ತದೆ ಸರ್ ಗಂಡಿ ಭತ್ತ. ಹಂಗಾಗಿ ನಮಗೇನು ಹೆಚ್ಚು ಅನ್ಸಲ್ಲ ಸರ್, ಅದೇ ಮಾಮೂಲಿ ಭತ್ತ ತರನೇ ಖರ್ಚು. ಸ್ವಲ್ಪ ಕೆಲಸ ಜಾಸ್ತಿ, ಕೆಲಸ ಒಂದ್ ಜಾಸ್ತಿ ಬಿಟ್ರೆ ಏನ್ ಹೇಳ್ತೀವಿ ನಾವು, ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಸ್ವಲ್ಪ ಕೆಲಸ ಜಾಸ್ತಿ. ಕೆಲಸ ಜಾಸ್ತಿ ಸರ್. ಇದಲ್ದೇ ಈಗ ಭತ್ತ ಅಲ್ದೇನೆ ಮತ್ತೆ ಬೇರೆ ಬೆಳೆ ಏನ್ ಬೆಳಿತಿದ್ರಿ ಸರ್? ಬೇರೆ ಬೇರೆ ಬೆಳೆ ಅಂದ್ರೆ ತೋಟ ಮಾಡಿದೇವೆ ಸರ್, ತೋಟ ಮಾಡಿದೇವಿ. ಆಮೇಲೆ ಅಡಿಕೆ, ಅಡಿಕೆ ಸರ್, ಅಡಿಕೆ ಬಾಳೆ ಬೆಳೆದಿದ್ವಿ ಸರ್, ಬಾಳೆ ಬೆಳಿತದೀವಿ. ಆಮೇಲೆ ಮಾಮೂಲಿ ಭತ್ತನ ಬೆಳಿತಿದ್ದೇವೆ ಸರ್, ಮಾಮೂಲಿ ಬೆಳಿತೀವಿ. ಆಮೇಲೆ ತೋಟದೊಳಗೆ ನಿಂಬೆ, ಪೇರ್ಲೆ, ಮಾವು ಎಲ್ಲ ಹಾಕಿದೇವೆ ಸರ್, ಇವೆಲ್ಲ ಮಾಡ್ತೇವೆ ಸರ್, ಮನೆಗೆ ಉಪಯೋಗಿಸಂತೇವೆ ಅವನ್ನೆಲ್ಲ. ಈಗ ನಮ್ಮಲ್ಲಿ ಅಂತಂದ್ರೆ ಈ ಭಾಗದಲ್ಲಿ ಸ್ವಲ್ಪ ನಾವು ಹಿಂಗಾರು ಬೆಳೆಯಾಗಿ ಕಡಲೆ ಅದೆಲ್ಲ ಹಾಕ್ತಾರಲ್ಲ, ಕಡಲೆ ಇಲ್ಲ, ಕಡಲೆ ಹಾಕೋದಿಲ್ಲ, ಅದು ಕಪ್ಪ ಕಪ್ಪು ಭೂಮಿಗೆ ಹಾಕ್ತಾರೆ. ಕಪ್ಪು ಭತ್ತ ತೋಟ ಸರ್. ನೀವು ಕಪ್ಪು ಮಾಡಿದ್ರಿ? ಕಪ್ಪು ಮಾಡಿದ್ವಿ ಸರ್, ಕಪ್ಪು ಮಾಡಿದ್ವಿ. ಈಗೆಲ್ಲ ತೋಟ ಮಾಡಿ ಮೇಲೆ ಸ್ವಲ್ಪ ಕಪ್ಪು ಸ್ವಲ್ಪ ತೆಗೆದಿದ್ದೀರಿ. ಯಾವ್ದು ಈಗ ಅಡಿಕೆ ಅಂತ ಹೇಳಿದ್ರೆ ಯಾವ ತಳಿ ಇದು? ಏನು ಚನ್ನಗಿರಿ ತಳಿ ಅಂತ ಹೇಳ್ತಾರೆ ಸುಮಾರು. ನೀವು ಬೆಳೀತಾ ಇರೋದು ಯಾವ್ದಿದು ಅಡಿಕೆ? ನಮ್ದು ಇದೆ ಸರ್, ಚನ್ನಗಿರಿ ತಳಿ ಸರ್ ಇದು ನಮ್ದು. ಮಾಮೂಲಿ ಜಾಸ್ತಿ ಬೆಳೆಯೋದು. ಆಮೇಲೆ ಈ ಅಡಿಕೆಯಲ್ಲಿ ಈ ವರ್ಷ ಏನಂತಂದ್ರೆ ಒಂಚೂರು ಮಳೆ ಜಾಸ್ತಿ ಆಯ್ತು ಅಂತ ಹೇಳಿ ಅರೆ ಮಲೆನಾಡು ಪ್ರದೇಶ ಅಂದ್ರೆ ಈಗ ಇಂತ ನಮ್ಮ ದಾವಣಗೆರೆ ಜಿಲ್ಲೆಯ ಒಂದು ಕೆಲವೊಂದು ಭಾಗಗಳಿಗೆ ಕೂಡ, ಈ ಇದು ಚನ್ನಗಿರಿಯ ಕೆಲವು ಭಾಗಗಳಿಗೆ ಕೂಡ, ದುರ್ಗದ ಕೆಲವು ಭಾಗಗಳಿಗೆ ಕೂಡ ಇದು ಕೊಳೆ ರೋಗ ಒಂದು ಬಂದಿದೆ ಅಂತ ಸುದ್ದಿ ಕೇಳಿತ್ತು. ಸೊ ಇದು ನಿಮ್ಗೆ ಯಾವ ರೀತಿ, ನಿಮ್ಮ ತೋಟದಲ್ಲಿ ಇದು ಯಾವ ರೀತಿಯಿಂದ ಇತ್ತು ಈ ವರ್ಷ, ಈ ತರ ಯಾವ ರೀತಿಯಿಂದ ಇದೆ ಈಗ ಅಂತ? ಸರ್ ಈ ಸತಿ ರೈತರಿಗೆ ಎಲ್ಲರಿಗೂ ಬಹಳ ತೊಂದರೆ ಆಗಿದೆ ಸರ್. ಈಗ ಫಸ್ಟ್ ಒಂದ್ ಗುಣಿ ಎರಡ್ ಗುಣಿ ಚೆನ್ನಾಗ್ ಬಂದ್ ಸರ್, ಈಗ ಆಮೇಲೆ ಮ್ಯಾಗಿನ ಗುಣಿ ಎಲ್ಲ ಕೊಳ್ತು ಹೋಗ್ಬಿಟ್ಟ ಸರ್. ಅಲ್ಲಿ ಯಾಕಂತ ಗೊತ್ತಾಗಲ್ಲ, ತಜ್ಞರೆಲ್ಲ ಬಂದು ಪರೀಕ್ಷೆ ಮಾಡಿದಾರೆ ಸರ್ ಅದ್ರ ಬಗ್ಗೆ. ಬಹಳ ಈ ಸತಿ ಅಡಿಕೆಗೂ ಲಾಸ್ ಆಯ್ತು ಸರ್ ರೈತರಿಗೆ ಎಲ್ಲರಿಗೂ. ಯಾಕಂದ್ರೆ ಒಂದ್ ಗುಣಿ ಎರಡ್ ಗುಣಿ ಮ್ಯಾಗಳವೇನದವಲ್ಲ ಎಲ್ಲ ಒಣಗಿ ಹೋಗ್ಬಿಡ್ತಾವ ಸರ್. ಮೂರ್ ಗಣಿ ತನಕ ಒಂದೊಂದು ತೋಟದಾಗ ಸರ್ ನಾನು ಕೇಣಿ ಅಡಿಕೆ ತೋಟ ಮಾಡ್ತೀನಿ, ಅದು ಮೂರ್ ಗಣಿ ತನಕ ಒಣಗಿ ಹೋಗ್ಬಿಡ್ತಾವ ಸರ್. ಒಬ್ಬ ರೈತರಿಗೆ ಸತ್ಯ ಅಂತ ಒಂದು ಅಡಿಕೆ ಒಳಗೆ ಲಾಭ ಇಲ್ಲ ಸರ್. ಸ್ವಲ್ಪ ಕಷ್ಟ ಆಮೇಲೆ ನಾವು ಸಕ್ರಿಯವಾಗಿ ಯಾವ್ದಾದ್ರು ಸಂಘದಲ್ಲಿ ಸೇರ್ಕೊಂಡಿದ್ದೀರಾ ಅಂದ್ರೆ ಈ ತರದ್ದು ಮಾರಾಟ ಸಹಕಾರ ಸಂಘದ ಸದಸ್ಯರಾಗಿ, ಇಲ್ಲ ತುಮ್ಕೋಸ್ ಅಂತ ಹೇಳ್ತಾರಲ್ಲ ಮತ್ತೆ ದ್ಯಾಮ್ಕೋಸ್ ದಾವಣಗೆರೆ ಅಡಿಕೆ ಕೃಷಿ ಬೆಳೆಗಾರರ ಸಂಘ ಆ ತರದೇನು ಇಟ್ಕೊಂಡಿದ್ದಾರೆ ನೋಡಿ. ಸೊ ಈ ರೀತಿಯಿಂದ ತಾವು ಸಂಘದಲ್ಲಿ ಸೇರ್ಕೊಂಡಿದ್ದಾರೆ? ನಾವು ನೇಗಿಲಿಯೋಗಿ ಸಂಘ ಅಂತ ಮಾಡ್ತಿದ್ದೇವೆ ಸರ್ ಕಾರಿನೂರಲ್ಲಿ. ಇದ್ರ ಬಗ್ಗೆ ನಾವು ರೈತರಿಗೆ ಮಾಹಿತಿ ಕೊಡೋದಾಗ್ಲಿ, ಸಾವಯವ ಬಗ್ಗೆ ಬಗ್ಗೆ ನಮ್ಮ ಮಾಮರ್ ಮಾಡಿದಾರೆ ಟಿ ವಿ ರುದ್ರೇಶ್ವರ ಅವರು ಅಂತಂದು ಎಲ್ಲ ನಾವು ಸೇರ್ಕೊಂಡು ಕೃಷಿ ಬಗ್ಗೆ ಈಗ ಸಾವಯವ ಬಗ್ಗೆ ಮಾತಾಡ್ತೇವೆ, ಮಾಹಿತಿನೂ ಕೊಡ್ತೇವೆ, ಇದ್ರ ಬಗ್ಗೆ ಎಲ್ಲ ಇದ್ ಮಾಡ್ತೇವೆ ಸರ್. ನಾವು ಅದ್ರ ಬಗ್ಗೆ ಸ್ವಲ್ಪ ಹಂಗ ಸಾವಯವ ಬಗ್ಗೆ ಹೋಗ್ತದಾವ ಸರ್ ನಾವು. ಆಮೇಲೆ ನಿಮ್ಗೆ ಬಿಡುವು ಸಿಕ್ಕಿದಾಗ ಯಾವ ರೀತಿಯ ಸಮಯ ಕಳಿತೀರಿ? ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋದು ಅಥವಾ ಬೇರೆ ಕಡೆ ಯಾವ್ದಾದ್ರೂ ಊರಿಗೆ ಹೋಗೋದು ಅಥವಾ ಈ ತರದ ಏನಾದ್ರೂ ಚರ್ಚಾಗೋಷ್ಠಿ ಮಾಡ್ಕೊಳ್ತಕ್ಕಂತ ವಿಚಾರ ಇಟ್ಕೊಳ್ತೀರಾ ಹೇಗೆ? ಸರ್ ನಾವು ಬಿಡು ಸಿಕ್ಕಾಗ ಹಿಂಗೆ ನಾವು ರೈತರು ತೋಟಗಳಿಗೆ ಹೋಗಿ ಎಲ್ಲ ನಾವ್ ಹಿಂಗ್ ಸೇರ್ಕೊಂಡ್ಬಿಟ್ಟು ಈ ತರ ಅವ್ರ ಹೊಲ್ದಾಗ ಏನ್ ಬೆಳೆದಾರ, ಇವ್ರ ಹೊಲ್ದಾಗ ಏನ್ ಬೆಳೆದಾರ, ನಾವೆಲ್ಲ ಸಂಘದವ್ರು ಹೋಗ್ಬಿಟ್ಟು ಎಲ್ಲ ಇದ್ ಮಾಡಿ ಆ ತರ ಬೆಳಿಬೇಕು ಅನ್ನೋದು ನಾವು ಒಂದು ಮನದಟ್ಟು ಮಾಡ್ಕೊಂತೇವೆ ಸರ್. ಈ ತರ ಅವ್ರ ಹೊಲ್ದಾಗ ಈ ತರ ಬೆಳೆದಾರ, ನಾವು ಬೆಳಿಬೇಕು. ಆಮೇಲೆ ಜನಗಳಿಗೆ ಹೇಳ್ತೇವೆ ಈ ತರ ಬೆಳೀರಿ ಅಂತಂದ ಎಲ್ಲ ಮಾಹಿತಿ ಹೇಳ್ತೇವೆ ಸರ್. ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೊಬೈಲ್ ಅಲ್ಲೇ ಎಲ್ಲಾನು ಬಂದ್ಬಿಡ್ತದೆ, ಯಾವ ಒಂದು ಆಂಡ್ರಾಯ್ಡ್ ಮೊಬೈಲ್ ಇದ್ರೆ ಸಾಕು ಎಲ್ಲ ಮಾಹಿತಿ ಬಂದ್ಬಿಡ್ತದೆ. ಆದ್ರೆ ಕೃಷಿಗೆ ಸಂಬಂಧಪಟ್ಟಿದ್ದ ಮಾಹಿತಿ ಪ್ರತ್ಯೇಕವಾಗಿ ಹವಾಮಾನ ಆಗಿರ್ಲಿ, ಮಾರುಕಟ್ಟೆ ವ್ಯವಸ್ಥೆಯ ಒಂದು ಅಂದ್ರೆ ಇಂದಿನ ಮಾರುಕಟ್ಟೆ ಧಾರಣೆ ಬಗ್ಗೆ ಆಗಿರ್ಲಿ, ಆಮೇಲೆ ಹೊಸ ಬೆಳೆ ಒಂದು ಕೃಷಿ ಮಾಡೋದಾಗಲಿ ಅಥವಾ ಹೊಸ ತಂತ್ರಜ್ಞಾನಗಳ ಬಗ್ಗೆ ಯಾವ ರೀತಿಯಿಂದ ಯಾರಿಂದ ಯಾವ ಮೂಲಗಳಿಂದ ಮಾಹಿತಿ ಪಡ್ಕೊಳ್ತೀರಿ? ನಾವ್ ಹಿಂಗ ಎಲ್ಲ ಸರ್ ಈಗ ಇದು ಇದ್ರ ಭದ್ರಾವತಿ ವಾಣಿ ಅವೆಲ್ಲ ಬರ್ತಾವ ಸರ್, ನೋಡಿದೀವಿ ನಾವು ಎಲ್ಲ ಮಾಹಿತಿ ಕೇಳ್ತೇವೆ ಸರ್. ನಾವು ಭದ್ರಾವತಿ ವಾಣಿಗೆ ರೇಡಿಯೋ ಕೇಳ್ತೇವೆ ಸರ್, ಅದ್ರೊಳಗೆ ಕೇಳಿ ಮಾಹಿತಿ ಈ ತರ ಕೃಷಿ ಬಗ್ಗೆ ಆಗ್ಲಿ ಇನ್ನೊಂದ್ರ ಬಗ್ಗೆ ಆಗ್ಲಿ ಎಲ್ಲ ಮಾಹಿತಿ ತಿಳ್ಕೊಂತೇವೆ ಸರ್. ನಾವು ತಿಳ್ಕೊಂಡು ಅದೇನ ಇದಾದ್ರೂ ನಾವು ಮಾಡ್ಕೊಂತೇವೆ ಸರ್. ಅದ್ರ ಜೊತೆಗೆ ಮೊಬೈಲ್ ಕೂಡ ಇಲಾಖೆಯವರು ಕಳಿಸ್ತಾರೆ? ಹಾ ಸರ್, ಕಳಿಸ್ತಾರೆ ಸರ್. ನಮಗೆ ಹಿಂಗ ದಾವಣಗೆರೆ ಎಪಿಎಂಸಿ ಇದ್ದ ನಮಗೆ ಮಾಹಿತಿ ಬರ್ತೈತಿ. ಅಡಿಗೆ ರೇಟ್ ಐತಿ, ಆಮೇಲೆ ತೆಂಗಿ ರೇಟ್ ಐತಿ, ಬತ್ತಿ ರೇಟ್ ಐತಿ, ನುಗ್ಗೆ ರೇಟ್ ಐತಿ, ಎಲ್ಲಾ ನಾವು ಮೊಬೈಲ್ ನೇ ತಿಳ್ಕೊಂತಾವ ಸರ್. ಎಲ್ಲ ಗೊತ್ತಾಗ್ತೈತಿ. ಕಳಿಸ್ತಾರ ಗೊತ್ತಾಗ ಪ್ರತಿದಿನ ಬರ್ತಾರ ಸರ್. ಮಾರ್ಕೆಟ್ ಏನೈತಿ ಇವತ್ತು ಏನಾಯ್ತು ಅನ್ನೋದೆಲ್ಲ ಗೊತ್ತಾಗ ಸರ್. ನಾವು ಅಡಿಕೆ ಇದ್ ಮಾಡ್ತಾವಲ್ಲ, ಹಂಗ ಪ್ರತಿದಿನ ಯಾವ್ದು ಏನು ಬರ್ತೈತಿ ಅನ್ನೋದೆಲ್ಲ ನೋಡ್ತಾ ಇರ್ತವೆ. ಕಳಿಸ್ತಾರ ನೋಡ್ತಾ ಇರ್ತಾವ ಸರ್. ಇಲ್ಲಿ ನಿಮ್ಮ ಒಂದು ನಾಗ ಅರಸನ ಹಳ್ಳಿಯಲ್ಲಿ ಇಂಥದ್ದಿಲ್ಲಪ್ಪ ನಮ್ಮ ಊರಿಗೆ ಅಂತ ತಂದ್ರೆ ಏನ್ ಹೇಳ್ತೀರಿ? ಸೌಲಭ್ಯ ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂತ ಈಗ ಹಾಲಿನ ಡೈರಿ ಆಗಿರ್ಬೋದು, ಪಶು ಆಸ್ಪತ್ರೆ ಆಗಿರ್ಬೋದು, ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಇನ್ನಿತರ ಒಂದು ಜನಸಾಮಾನ್ಯರಿಗೆ ಉಪಯೋಗ ಆಗ್ತಕ್ಕಂತ ಒಂದು ವ್ಯವಸ್ಥೆಗಳು ಸರ್. ನಮ್ಮೂರಲ್ಲಿ ದಾವಣಗೆರೆ ತಾಲೂಕು ಲಾಸ್ಟ್ ಊರ ಸರ್ ನಮ್ದು. ನಮ್ಮೂರಲ್ಲಿ ಹಾಲಿನ ಡೇರಿ ಇಲ್ಲ, ಆಮೇಲೆ ಪಶು ಆಸ್ಪತ್ರೆ ಇಲ್ಲ, ಆಮೇಲೆ ಈಗ ಸಾರ್ವಜನಿಕ ಆಸ್ಪತ್ರೆಗಳು ಏನಿಲ್ಲ ಸರ್ ನಮ್ಮೂರಲ್ಲಿ. ಅದು ಒಂದು ಸ್ವಲ್ಪ ನಾವೇನಿದ್ರು ದಾವಣಗೆರೆಗೆ ಹೋಗ್ಬೇಕು ಸರ್. ಪಶು ಹಾಸ್ಪಿಟಲ್ ಅಂದ್ರೆ ಕುಕ್ಕೋಡ ಹೋಗ್ಬೇಕು ಸರ್ ನಾವು. ಹಂಗಾಗಿ ನಮ್ಗೆ ಒಂದ್ ಸ್ವಲ್ಪ ಅದು ಆದ್ರೆ ಚೆನ್ನಾಗಂತ ನಮ್ಮ ಮಾಹಿತಿ ಹೇಳ್ಬೇಕು. ಇದ್ರ ಬಗ್ಗೆ ಏನಾದ್ರೂ ಮುತುವರ್ಜಿ ವಹಿಸಿದೀರಾ ನೀವು, ನಿಮ್ಮ ಊರಿನ ಪ್ರತಿನಿಧಿಗಳು, ನಿಮ್ಮ ಊರಿನ ಏನ್ ಹೇಳ್ತೀವಿ ನಾವು ಲೀಡರ್ಸ್ ಗಳನ್ನ ಜೊತೆ ಮಾತಾಡಿ ಅಥವಾ ಅವರ ಪಂಚಾಯತಿ ಮುಖಾಂತರ ಏನಾದ್ರೂ ಕೊಡೋ ಇದು ಕೊಡತಕ್ಕಂಥದ್ದು ಅಂದ್ರೆ ಮನವಿ ಕೊಡ್ತಕ್ಕಂತ ವ್ಯವಸ್ಥೆ ಏನಾದ್ರೂ ಮಾಡ್ಕೊಂಡಿದ್ರಿ ಸರ್? ಮಾಡಿದೇವೆ ಸರ್, ಅದ್ರ ಬಗ್ಗೆ ಅರ್ಜಿನೂ ಕೊಟ್ಟದೇವಿ. ಹಾಲಿನ ಡೈರಿ ಮಾಡ್ಬೇಕಂತ ನಾನು ಸ್ವಲ್ಪ ಬಹಳ ಇದ್ ಮಾಡಿದೆ. ಆದ್ರೆ ಇದೇ ಪಶು ಒಂದು ಹಾಸ್ಪಿಟಲ್ ಇಲ್ಲ, ಏನಾದ್ರು ಇದಾದ್ರೆ ನಾವು ಮತ್ತೆ ಇದಕ್ಕೆ ಹೋಗ್ಬೇಕು ಅವನಲ್ಲ ಅಂತೇಳಿ ಬಹಳ ಜನ ನಿರ್ಲಕ್ಷ್ಯ ಮಾಡಿದ್ರು. ಹಂಗಾಗಿ ನಾನು ಬಿಟ್ಟೆ. ಆಮೇಲೆ ಈಗ ಅರ್ಜಿ ಕೊಟ್ಟದವ ಸರ್ ಕೆಲವೊಂದೀಗ ಹಾಸ್ಪಿಟ್ಲಿಗೆ ಇದಕ್ಕೆ ಎಲ್ಲ ಅರ್ಜಿ ಕೊಟ್ಟದೇವೆ ಸರ್. ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ? ಮಾಡ್ತೀವಿ ಅಂತ ಹೇಳಿದಾರೆ ಸರ್, ಮಾಡ್ತೇವೆ ಅಂತಂದು ಹೇಳಿದಾರೆ. ನಮ್ಮ ಕಡೆ ಭಾಗದ MLAಗಳು ಮಾಡ್ಕೊಡ್ತೇವೆ ಅಂತಂದು ಹೇಳಿದಾರೆ, ಸ್ವಲ್ಪ ದಿನ ಮಾಡ್ತೇವೆ ಅಂತಂದು ಹೇಳಿದಾರೆ. ಒಳ್ಳೆಯದು ಡಿ ಎಚ್ ವೀರಕುಮಾರ್ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿಯ ಅನುಭವ ಜೊತೆಗೆ ತಮ್ಮ ಹಳ್ಳಿಯ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ನೀಡಿಕೊಟ್ಟಿದ್ರಿ, ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರಿ, ಏನು ವ್ಯವಸ್ಥೆ ಇಲ್ಲ ಅಂತಂತ ಹೇಳ್ಬಿಟ್ಟು. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಕೊನೆಯದಾಗಿ ಈಗ ಈ ಭತ್ತದ ಬೆಳೆಯಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂಥವರಿಗೆ ಮತ್ತೆ ಇದರಲ್ಲಿ ತೊಡಗಿಸಿಕೊಳ್ತಕ್ಕಂಥವರಿಗೆ ಅನುಕೂಲಕ್ಕಾಗಿ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. ಈಗ ಭತ್ತ ಬೀಜೋಪಕರಣ ಎಲ್ಲರೂ ಮಾಡ್ರಿ, ನಿಮಗೆ ಯಾವ ಕಂಪನಿಯವರು ಬಯರ್ ಕಂಪನಿಯರ್ ಆಗ್ಲಿ ಇನ್ನೊಂದು ಕಂಪನಿಯರಾದ್ರು ಬಂದ್ರೆ ಅದ್ರ ಲಾಭ ಐತಿ ಮಾಡ್ರಿ ಅಂತಂದು ಹೇಳ್ಬಿಟ್ಟು ರೈತರಿಗೆ ಎಲ್ಲರೂ ಒಳ್ಳೇದಾಕತಿ, ಇನ್ನು ಹೆಚ್ಚಿಗೆ ಲಾಭ ಕಾಣ್ತೀರಿ ಅಂತಂದು ಹೇಳ್ಬಿಟ್ಟು ನಮ್ಮ ಫೋನ್ ನಂಬರ್ 73 37 80 93. ಧನ್ಯವಾದ ಡಿ ಎಚ್ ವೀರಕುಮಾರ್ ಅವರೇ, ಇದುವರೆಗೆ ತಾವು ಸಂದರ್ಶನ ರೂಪದಲ್ಲಿ ಭತ್ತದ ಬೀಜೋತ್ಪಾದನೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನ, ಇದರಿಂದ ಲಾಭ ಪಡಿಬಹುದು ನಾವು, ಏನು ಸಾಮಾನ್ಯವಾಗಿ ಬೆಳೀತಕ್ಕಂತ ಭತ್ತದಕ್ಕಿಂತನೂ ಇದರಲ್ಲಿ ತುಂಬಾ ಲಾಭ ಇದೆ, ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ, ಅದು ಎಲ್ಲ ಕಡೆನೂ ಇದ್ದೆ. ಯಾಕಂದ್ರೆ ನಾವು ಲಾಭ ಮಾಡ್ಬೇಕಂದ್ರೆ ನಾವು ಮುತುವರ್ಜಿ ವಹಿಸಬೇಕಾಯ್ತದೆ, ಸ್ವಲ್ಪ ಕಷ್ಟ ಪಡ್ಬೇಕಾಗ್ತದೆ, ಅದು ಏನು ಅದರಲ್ಲಿ ಯಾವುದು ಸಮಸ್ಯೆ ಇಲ್ಲ, ಅದರಲ್ಲಿ ಯಾವುದು ಒಂದು ಗೊಂದಲ ಇಲ್ಲ. ಸೊ ಹಾಗಾಗಿ ತಾವು ಮಾಹಿತಿ ನೀಡೋದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಮಸ್ಕಾರ ಡಿ ಎಚ್ ರವಿರ್ಕುಮಾರ್. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಹಿಂಗಾರು ಭತ್ತದಲ್ಲಿ ಬೀಜೋತ್ಪಾದನೆ, ಈ ಕುರಿತು ನಾಗರಸನಹಳ್ಳಿ, ದಾವಣಗೆರೆ ಜಿಲ್ಲೆ ಮತ್ತು ತಾಲೂಕಿನ ರೈತರಾದ ಡಿಎಚ್ ವೀರಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಮತ್ತು ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಚಿತ್ರದುರ್ಗ ಜಿಲ್ಲೆ ಗೌರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಮಾಡೋದಾನೆ ಪಡೆಯೇ